ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣಮತಿವಂತ ಜಯ ಸಲಹೋ ಸಂತ ಜಯ ಪೂರ್ಣಮತಿವಂತ ಜಯ ಸಲಹೋ ಸಂತ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಸೇವೆ ಅಂಜನೆಯಲ್ಲಿ ಹುಟ್ಟಿ ಅಂದು ರಾಮನ ಸೇವೆ ನಂದದಿಂದಲೇ ಮಾಡಿ ಕಪಿ ಬಲವ ಕೂಡಿ ಸಿಂಧು ಲಂಘಿಸಿ ಖಡರಾವನವ ಭಂಗಿಸಿ ಸೀತೆಗೆ ಉಂಗುರವ ಕೊಟ್ಟೆ ಲಂಕಾಪುರವ ಸುತ್ತೆ ಜಯವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣ ಮತಿವಂತ ಜಯ ಸಲಹೋ ಸಂತ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ ಹರಿಗೆ ಚೂಡಾಮಣಿ ಇತ್ತು ಹರಿಗಳ ಕೂಡಿ ಹರಿಗೆ ಚೂಡಾಮಣಿ ಇತ್ತು ಹರಿಗಳ ಕೂಡಿ ಶರದಿಯನು ಕಟ್ಟಿ ಹರಿಬಲವ ಕುಟ್ಟಿ ಉರಗ ಬಂಧನದಿಂದ ಕಪಿವರರು ಮೈಮರೆಯೇ ಕಿರಿಯ ಸಂಜೀವನವ ತಂದು ಬದುಕಿಸಿದೆ ಜಯವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣ ಮತಿವಂತ ಜಯ ಸಲಹೋ ಸಂತ ಜಯವಾಯು ಹನುಮಂತ ಜಯ ಭೀಮ ಬಲವಂತ ದ್ವಾಪರಾಂತ್ಯದಿ ಪಾಂಡು ಭೂಪನಾತ್ಮ ಜನಿಸಿ ದ್ವಾಪರಾಂತ್ಯದಿ ಪಾಂಡು ಭೂಪನಾತ್ಮ ಜನಿಸಿ ಶ್ರೀ ಪಾರ್ಥ ಸಾರಥಿಯ ಭಜಕ ನೀನಾದೆ ಪಾಪಿ ಮಗಧ ಬಕರ ಕೀಚಕ ಹಿಡಿಂಬಕರ ಕೋಪದಿಂದಲಿ ತರಿದೆ ಮೂಜಗದಿ ಮೆರೆದೆ ಜಯವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣ ಮತಿವಂತ ಜಯ ಸಲಹೋ ಸಂತ ಜಯವಾಯು ಹನುಮಂತ ಜಯ ಭೀಮ ಬಲವಂತ ತರಿದೆ ದುರದಲ್ಲಿ ದುರ್ಯೋಧನನ ಬಲವನಿ ತರಿದೆ ಅರಿತು ದುಶಾಸನನ ಒಡಲನ್ನು ಬಗೆದೆ ಉರವ ತಪ್ಪಿಸಿ ಕೌರವನ ತೊಡೆಗಳ ಮುರಿದೆ ಹರಿಯ ಕಿಂಕರ ದುರಂಧರಗಾಲು ಸರಿಯೇ ಜಯವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣ ಮತಿವಂತ ಜಯ ಸಲಹೋ ಸಂತ ಜಯವಾಯು ಹನುಮಂತ ಜಯ ಭೀಮ ಬಲವಂತ ದುರ್ಮತಗಳ ಕಲಿಯುಗದಿ ಬಲು ಕಳ್ಳ ರುದಿಸಿ ದುರ್ಮತಗಳ ಕಲಿಸಿ ಶ್ರೀಹರಿಯ ಗುಣಗಳ ಮರೆಸಿ, ಕಲಿಯನನುಸರಿಸಲು ಗುರುವಾಗಿ ಅವತರಿಸಿ, ಕಳರ ದುರ್ಮತ ಮುರಿದೆ ಶ್ರೀಕೃಷ್ಣ ಪರನೆಂದೇ. ಜಯವಾಯು ಹನುಮಂತ, ಜಯ ಭೀಮ ಬಲವಂತ, ಜಯವಾಯು ಹನುಮಂತ, ಜಯ ಭೀಮ ಬಲವಂತ, ಜಯ ಪೂರ್ಣ ಮತಿವಂತ, ಜಯ ಸಲಹೋ ಸಂತ, ಜಯ ಪೂರ್ಣ ಮತಿವಂತ, ಜಯ ಸಲಹೋ ಸಂತ.